ವ್ಯವಹಾರ ವಸ್ತ್ರದನ್ವಿತ ತಸ್ಮಾತ್ಸರ್ವಗತಂ ಬ್ರಹ್ಮ ಕ್ಷೀರೇ ಸರ್ಪಿರಿವಾಕಿಲೇ ಅನನ್ವಸ್ತೂರಮನಸ್ತತ್ವಂ ಅಧೀರ್ಘಮಜಮವ್ಯಯಂ ಅರೂಪಗುಣವರ್ಣಾಖ್ಯಂ ಬ್ರಹ್ಮೇತ್ಯವತಾರಯೇ ಭಾಷ್ಯತೀರ್ಥಾದಿ ಭಾಷ್ಯೈ ಯತ್ತು ಭಾಷ್ಯತೆ ಭಾಷ್ಯೈ ಯತ್ತು ನ ಭಾಷ್ಯತೆ ಯೇನ ಸರ್ವಮಿದಂ ಭಾತಿ ಬ್ರಹ್ಮೇತ್ಯವಧಾರಯೇ ಸ್ವಯಮಂತರ್ಬಹಿರ್ವ್ಯಾಪ್ಯ ಭಾಷ್ಯಯನ್ನಖಿಲಂ ಜಗತ್ ಬ್ರಹ್ಮ ಪ್ರಕಾಶತೆ ವನ್ನೇ ಪ್ರತಪ್ತಾಯಸ ಪಿಂಡವತ್ ಸ್ವಯಮಂತರ್ಬಹಿರ್ವ್ಯಾಪ್ಯ ಭಾಷಯನ್ನಖಿಲಂ ಜಗತ್ ಬ್ರಹ್ಮ ಪ್ರಕಾಶತೆ ವನ್ನೇ ಪ್ರತಪ್ತಾಯಸ ಪಿಂಡವತ್ ಬ್ರಹ್ಮ ಅಖಿಲಂ ಜಗತ್ ಪ್ರಕಾಶತೆ. ಇಲ್ಲಿ ಸ್ವಯಂ ಅಂತರ್ಬಹಿರ್ವ್ಯಾಪ್ಯ, ಒಳಗೂ ಹೊರಗೂ ತಾನೇ ತುಂಬಿಕೊಂಡಿದ್ದು, ಎಲ್ಲವನ್ನೂ ಪ್ರಕಾಶಿಸುತ್ತಾ ಇದ್ದಾನೆ. ಹೀಗೆಂದರೆ ತಪ್ತ ಅಯಸ್ ಪಿಂಡವತ್. ಅಯಸ್ ಅಂದ್ರ ಕಬ್ಬಿಣ. ಕಬ್ಬಿಣದ ಗುಂಡು ಬೆಂಕಿಯ ಸಾಮೀಪ್ಯವನ್ನು ಹೊಂದಿ ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಕೂಡ ಬೆಂಕಿಯೇ ಆಗಿ ಕಾಣುತ್ತದೆ. ಕಬ್ಬಿಣದ ಗುಂಡು ಅಯಸ್ಪಿಂಡ. ಈ ಅಯಸ್ಪಿಂಡ ಏನಿದು, ಇದು ಕಬ್ಬಿಣದ ಗುಂಡು. ಧಗ ಧಗ ಉರಿಯುವ ಬೆಂಕಿಯ ಮಧ್ಯದಲ್ಲಿ ಅದು ಬೆಂಕಿ ಮಯವೇ ಆಗೋಗಿತ್ತು. ಆದ್ರೂ ಬೆಂಕಿಯಲ್ಲಿ ಇದೆಯೋ ಅಲ್ಲೇ ಇದೆ, ಏನೂ ಆಗಿಲ್ಲ. ಒಳಗೆ ಪ್ರವೇಶವಾಗಿಲ್ಲ, ಕ್ರಿಯೆಯನ್ನು ಇಟ್ಕೊಂಡಿಲ್ಲ, ಇದೆ ಅಷ್ಟೇ. ಆದರೆ ಸಾಮೀಪ್ಯದಲ್ಲಿ ಬಂದಂತಹ ಜಡವಾದ ಕಬ್ಬಿಣದ ಈ ಗುಂಡು ತಾನೂ ತಪ್ತನಾಗಿಬಿಡುತ್ತದೆ. ಎಷ್ಟು ತಪ್ತನಾಗಿದೆ, ಎಷ್ಟು ಬೆಂಕಿ ತಪ್ತವಾಗಿದೆ, ಅಷ್ಟೇ ಇದು ಕೂಡ ತಪ್ತವಾಗಿದೆ. ಹೇಗೆ ಒಳಗೂ ಹೊರಗೂ ಆ ಬೆಂಕಿಯೇ ತುಂಬಿಕೊಂಡಿದೆಯೋ, ತುಂಬಿಕೊಂಡಂತೆ ಇದೆಯೋ, ಆದರೂ ತಾನೆಲ್ಲಿದೆಯೋ ಅಲ್ಲೇ ಇದೆಯೋ, ಹಾಗೆ ಜಗತ್ತೆಲ್ಲವನ್ನು ತುಂಬಿಕೊಂಡು ಬ್ರಹ್ಮ ಇದ್ದಾನೆ. ಎಲ್ಲ ಲೋಕಗಳು, ಎಲ್ಲ ಅನುಭವಗಳು, ಎಲ್ಲ ಅವಸ್ಥಾತ್ರಯಗಳು, ಎಲ್ಲ ಅವಸ್ಥಾತ್ರಯಗಳಲ್ಲ, ಅವಸ್ಥಾತ್ರಯಗಳು ಆಹೋದಿ ಅವಸ್ಥಾತ್ರಯ ಇರದ ಮೂಲ ತುಂಬಿಕೊಂಡಿದೆ. ಬ್ರಹ್ಮ ತುಂಬಿಕೊಂಡಿದ್ದಾನೆ, ಎಲ್ಲಿಯೂ ತುಂಬಿಕೊಂಡಿದ್ದಾನೆ, ಒಳಗೆ ಹೊರಗೆ ತುಂಬಿಕೊಂಡಿದ್ದಾನೆ. ತಾನೆಲ್ಲಿದ್ದಾನೋ ಅಲ್ಲಿ. ಹೇಗಪ್ಪ ಕಬ್ಬಿಣದ ಗುಂಡು, ಬೆಂಕಿಯ ಸಾಮೀಪ್ಯ. ಬೆಂಕಿ ಎಲ್ಲಿದೆ? ಎಲ್ಲ ತುಂಬಿಕೊಂಡಿದೆ. ಆ ಗುಂಡಿನ ಒಳಗಿದ್ದದ್ದು ಬೆಂಕಿ, ಗುಂಡು ಬೆಂಕಿ, ಗುಂಡಿನ ಹೊರಗಿದ್ದದ್ದು ಬೆಂಕಿ, ಬೆಂಕಿಯೇ ಬೆಂಕಿ ಎಲ್ಲ ತುಂಬಿಕೊಂಡಿದ್ರು ಕೂಡ ಬೆಂಕಿ ಏನು ಮಾಡಿಲ್ಲ. ಎಲ್ಲಿದೆಯೋ ಅಲ್ಲಿ. ಬ್ರಹ್ಮದಲ್ಲಿ ಏನು ಚಟುವಟಿಕೆ ಇಲ್ಲ. ಸ್ವಯಂ ಅಂತರ್ ಬಹಿಹಿ ವ್ಯಾಪ್ಯ ಅಖಿಲಂ ಜಗತ್ ಭಾಸಯ. ಹಾಗೆಯೇ ಹೇಗೆ ವನ್ನಿಗಿ ಪ್ರತಪತ್ತ ಅಯಸ್ಪಿಂಡವತ್, ವನ್ನಿಗಿ ಬೆಂಕಿಯು ತನ್ನ ಸಾಮೀಪ್ಯದಲ್ಲಿ ಬಂದಂತಹ ಆ ಕಬ್ಬಿಣದ ಗುಂಡನ್ನ ಪ್ರತಪ್ತ ಚೆನ್ನಾಗಿ ಕಾದು ಹೋಗಿದೆ. ಈಗ ಎಷ್ಟು ಕಾದು ಹೋಗಿದೆ ಅಂತಂದ್ರೆ ಆ ಗುಂಡಿನ ಒಳಗೂ ಹೊರಗೂ ಎಲ್ಲ ಬೆಂಕಿನೇ ಇದೆ. ಅಷ್ಟು ಕಾದು ಹೋಗಿದೆ. ಆದರೂ ಕೂಡ ಬೆಂಕಿಯು ಏನೂ ತನ್ನಲ್ಲಿ ಬದಲಾವಣೆಗೊಳ್ಳದೆ ಹೇಗಿದೆಯೋ ಹಾಗೆ ಇದೆ. ಹಾಗೆ ಬ್ರಹ್ಮನು ನಾಮರೂಪಾತ್ಮಕವಾದ ಕಾರ್ಯಮಯವಾದ ಈ ಜಗತ್ತನ್ನ ಒಳಸೇರಿಕೊಂಡು ಅನೇಕಾನೇಕ ಭಾವಗಳಲ್ಲಿ ಪ್ರಕಟವಾಗಿ ಇದ್ದಂತೆ ಅನಿಸ್ತದೆ. ಆದ್ರೆ ಬ್ರಹ್ಮ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ಹೇಗಿದ್ದಾನೋ ಹಾಗೆ ಇದ್ದಾನೆ. ತನ್ನಲ್ಲಿ ಯಾವ ವಿಕಾರಗಳಿಗೂ ಅವಕಾಶ ಕೊಡದೆ ಅವನು ಪೂರ್ಣಾಪ್ತನಾಗಿ ಇದ್ದಾಗ್ಯೂ ಕೂಡ ವ್ಯವಹಾರಗಳು ಎಲ್ಲವೂ ನಡ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ವ್ಯವಹಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ವ್ಯವಹಾರಿತವಾದ ವಿಷಯ ವಸ್ತು ವ್ಯಕ್ತಿಗಳು ಇವೆಲ್ಲ ಜೀವಗಳು ಸತ್ಯ ಅಂತೇನಲ್ಲ. ಸ್ಕ್ರೀನ್ ಮೇಲೆ ಗುಂಡಿನ ಮಳೆ ಸುರಿತಾ ಇದೆ, ಇದರರ್ಥ ಸ್ಕ್ರೀನಿಗೆ ತೂತಾಗಿದೆ ಅಂತೇನಲ್ಲ. ಎಷ್ಟು ಗುಂಡು ಹೊಡೆದ್ರು ಕೂಡ ಸ್ಕ್ರೀನ್ ಹೇಗಿದೆಯೋ ಹಾಗೆ ಇದೆ. ಹಾಗೆಯೇ ಏನೆಲ್ಲ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟರು ಕೂಡ ತನ್ನಲ್ಲಿ ತಾನು ಬದಲಾವಣೆಗೊಳ್ಳದೆ ಬ್ರಹ್ಮನು ಹಾಗೆ ಇದ್ದಾನೆ. ಹೇಗಿದ್ದನೋ ಹಾಗಿದ್ದಾನೆ. 63ನೇ ಶ್ಲೋಕ. ಜಗತ್ ವಿಲಕ್ಷಣಂ ಬ್ರಹ್ಮ ಬ್ರಹ್ಮಣೋನ್ಯನ್ನ ಬ್ರಹ್ಮಾನ್ಯದ್ ಭಾತಿ ಭಾತಿ ಚೇನ್ ಮಿಥ್ಯಾ ಯಥಾ ಮರುಮರೀಚಿಕಾ. ಜಗದ್ ವಿಲಕ್ಷಣಂ ಬ್ರಹ್ಮ ಬ್ರಹ್ಮಣೋನ್ಯನ್ನ ವಿಚಿಂಚನ ಬ್ರಹ್ಮಾನ್ಯದ್ ಭಾತಿ ಚೇನ್ ಮಿಥ್ಯಾ ಯಥಾ ಮಧುಮರೀಚಿಕಾ. ಸಂಧಿಗಳನ್ನ ನೋಡ್ಕೊಡ್ರಿ. ಜಗತ್ ವಿಲಕ್ಷಣಂ ಬ್ರಹ್ಮ ಬ್ರಹ್ಮಣ ಅನ್ಯತ್ ನ ಕಿಂಚನ. ಬ್ರಹ್ಮ ಅನ್ಯತ್ ಭಾತಿ ಚೇತ್, ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಏನೋ ಇದೆ ಭಾತಿ ಅಂತ ಹೇಳಿದ್ದಾದರೆ ಅರ್ಥ ಆಯ್ತು. ನೋಡುವವನ ಸಾಕ್ಷಾತ್ಕರಿಸಿಕೊಳ್ಳುವವನ ಜ್ಞಾನವನ್ನ ಪಡೆಯುವವನನ್ನ ಹೊರತುಪಡಿಸಿ ಭಗವಂತ ಇದ್ದಾನೆ ಅಂತಾದರೆ ಏನೋ ಮಿಥ್ಯಾ. ಕ್ಲಾರಿಟಿ ಇದ್ರೆ ಮಾತ್ರ ಯಾರಿಗೂ ಹೆದರ್ದನೆ ಇಂತ ಕಾಂಪ್ರಮೈಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನ್ ಕಾಂಪ್ರಮೈಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಕ್ಲಾರಿಟಿ ಇಲ್ಲದೆ ಇದ್ದವರು ಹೂಳ್ ಬಿಡಪ್ಪ ನಮ್ಗೆ ಯಾಕೆ ಎಲ್ಲ ನೋಡ್ತಾರೆ. ಓ ಹಿಂಗ್ ಹೇಳಿದ್ರು ಏನು ಸರಿ ಅನಿಸ್ತದೆ ಹಂಗ ಹೇಳ್ಬೋದು. ಯಾರಿಗೆ ಹೆಂಗ್ ಹೇಳಿದ್ರು ಸರಿ ಅನಿಸ್ತದೆ ಹಂಗ ಹೇಳ್ಬೋದು. ಕ್ಲಾರಿಟಿ ಇರ್ಬೇಕ್ರಿ. ಹೇಳಿದ್ರು ಕೂಡ್ಲಿಕ್ಕೆ ಹೋಗ್ಬಾರ್ದು ಬೆಂಕಿ ಬೆಂಕಿ ಇದ್ದಂಗೆ ಸುಟ್ಟಾಕೋರ್ದು. ಬ್ರಹ್ಮಣ ಅನ್ಯತ ನ ಕಿಂಚನ. ಏನಿದು ಬ್ರಹ್ಮ? ಜಗತ್ ವಿಲಕ್ಷಣ, ನಾಮರೂಪಾತ್ಮಕವಾದ ಜಗತ್ತಿನಿಂದ ವಿಂಗಡಿಸಿ ಬೇರೆಯೇ ಆಗಿದೆ. ನಾಮರೂಪಾತ್ಮಕವಾದ ಜಗತ್ತು ತದೀವ ಅನುಪ್ರಾವಿಶತ ತದನು ಪ್ರವಿಶ್ಯ ಸತ್ಯಚ್ಚಾಭವತಿ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅನೃತಂಚ. ತುಂಬಿಕೊಂಬಿಟ್ಟ, ತದೇವ ಅನುಪ್ರಾವಿಶತ, ತುಂಬಿಕೊಂಬಿಟ್ಟ. ಏನನ್ನು ಸೃಷ್ಟಿಸಿದ? ನಾಮವು ಪಾತ್ಮಿಕವಾದ ಜಗತ್ತು. ಏನು ಆ ಜಗತ್ತಿನ ಧರ್ಮ? ಆ ನಾಮರೂಪಗಳ ಧರ್ಮ ಏನು? ತೋರಿ ಅಡಗೋದು, ತೋರಿ ಅಡಗೋದು. ಯಾವುದು ತೋರಿ ಅಡಗುತ್ತದೋ ಅದರೊಳಗೆ ತುಂಬಿಕೊಂಡು ಹೆಂಗೆ? ಬಾಟಲ್ನಲ್ಲಿ ನೀರು ತುಂಬ್ಕೋತದ, ಯಾಕೆಂದ್ರೆ ಬಾಟಲ್ ತೋರಿ ಅಡಗೋದಲ್ಲ. ಬಾಟಲ್ ಇಸ್ ಸತ್ಯಂ, ಬಾಟಲ್ ಇಸ್ ಆಲ್ಸೋ ಸತ್ಯಂ. ಲೆಟ್ ದಿ ಬಾಟಲ್ ಫಿಲ್ಡ್ ಬೈ ವಾಟರ್, ನೋ ಪ್ರಾಬ್ಲಮ್. ಇದನ್ನ ನೋಡಿದ್ರೆ ನಾಮರೂಪಾತ್ಮಕವಾದ ಜಗತ್ತು ಅಂತ ಹೇಳ್ತೀರಾ? ಮತ್ತು ಇದನ್ನು ಹೇಳ್ತೀರ ನಾಮರೂಪಾತ್ಮಕವಾದ ಜಗತ್ತು ಇದು ಮಿಥ್ಯಾ ಅಂತಲೂ ಹೇಳ್ತೀರಾ? ನಮಗೂ ಮೊದಲ ಅನಿಸ್ತಿದ್ದಿಲ್ಲ, ನಮಗೂ ಅನಿಸ್ತಿಗುತ್ತದೆ ಈಗ, ಹೌದು ಇದೆಲ್ಲ ಮಿಥ್ಯಾ. ಈಗ ಯಾಕಪ್ಪ ಅನಿಸ್ತು ನಿಮಗೆ? ನಮ್ಮ ಚಿಕ್ಕಪ್ಪ ಮನೆ ಸತ್ತೋದ, ಇಷ್ಟು ತಾನೇ ತೋರ್ತಾರ ಅಡಗ್ತಾರ. ನೀವು ಮೊದ್ಲು ಹೇಳಿದ್ರೆ ಗೊತ್ತಾಗಲಿಲ್ಲ, ಅವ್ನು ಸತ್ ಕೂಡ ಗೊತ್ತಾಗ. ತೋರ್ತದ ಅಡಗುತ್ತದ ಮಿಥ್ಯಾ ಈ ಜಗತ್ತು ಅಂತ ಹೇಳಿದವ್ರು ನೀವು. ಈಗ ಹೇಳಿದ್ರಿ ಇಂಥ ಈ ಜಗತ್ತಿನಲ್ಲಿ ಬ್ರಹ್ಮನು ತುಂಬಿಕೊಂಡನು, ಒಳಗೆ ಹೊರಗೆ. ಹೇಗ್ ನಾವು ಅರ್ಥ ಮಾಡ್ಕೊಂಬಿಡಿದನ? ತುಂಬಿಕೊಂಡ, ತುಂಬಿಕೊಂಡಂತೆ. ಆಗಿಲ್ಲ ಕಥಂ? ಇಲ್ಲಿ ಕೊಟ್ಟರು ಉದಾಹರಣೆ, ಇಲ್ಲಿ ಕೊಟ್ಟರೆ ಬೆಂಕಿಯು ಕಬ್ಬಿಣವನ್ನು ತುಂಬಿಕೊಂಡಂತೆ. ಇಲ್ಲೇನು ಉದಾಹರಣೆ? ಮಿಥ್ಯಾನೇ ಆಗಿರುವ ನಾಮರೂಪಗಳು ಅದನ್ನು ಮಿಥ್ಯಾ ಅಂತ ಗುರುತಿಸದನೇ ಅದ ಸತ್ಯ ಅಂತ ನೀವು ಒಪ್ಪಿಕೊಂಡಿದ್ದೆ, ಆದರೆ ತುಂಬಿಕೊಂಡ ಅನ್ನೋದು ಕೂಡ ಅಷ್ಟೇ ಸತ್ಯ. ನಾಮರೂಪಗಳು ನಿನಗೆ ಎಷ್ಟು ಸತ್ಯವೋ ಅಷ್ಟು ಸತ್ಯ ತುಂಬಿಕೊಂಡು. ಸ್ವಾಮಿ ನಾಮರೂಪ ಸತ್ಯ ಅಲ್ಲ, ತುಂಬಿಕೊಂಡಿದ್ದು ಸತ್ಯ. ಮತ್ತದ ಏನದು? ಮಿಥ್ಯಾ ಯಥಾ ಮರು ಮರೀಚಿಕ ಮಿರಾಸ್ ವಾಟರ್, ಹೀಗೆ ಮರುಭೂಮಿಯಲ್ಲಿಯ ನೀರು ಈ ಸತ್ಯವೇ. ಆ ನೀರಿನಲ್ಲಿ ಗಿಡದ ನೆರಳು ಬಿದ್ದದಲ್ಲ, ಅದು ಕೂಡ ಆ ನೀರು ಕಾದು ಮೇಲೆ ಉಗಿ ಬರ್ತಾ ಇದೆಯಲ್ಲ, ಅದು ಕೂಡ ಸತ್ಯ. ಎಷ್ಟು ಸತ್ಯ, ಎಷ್ಟು ಸತ್ಯವ ಅಷ್ಟು ಸತ್ಯ. ನೀನು ಸ್ವತಃ ಆ ಸ್ಥಾನಕ್ಕೆ ಹೋಗಿ ಪ್ರಮಾಣಗಳನ್ನು ಪ್ರಯೋಗ ಮಾಡಿದಾಗ ಮರಳು ಸತ್ಯಂ, ಮರಳು ಸತ್ಯಂ, ಆದರೆ ನೀರು ನಿತ್ಯ. ನಿತ್ಯ ಅನುಭವಿಸ್ತಾ ಇದ್ದೇನೆ ನಾನು, ನಿಮಗೇನು ಗೊತ್ತು, ಸಾಕ್ಷಾತ್ ಅನುಭವಿಸ್ತಿಕತ್ತೇನೆ ನಾನು. ನಿತ್ಯ ಅನುಭವ ನಿತ್ಯ ಇಷ್ಟೇ ಅಲ್ಲ, ಅನುಭವಿಸುವವನೂ ನಿತ್ಯ. ಹಿಂದೆ ನೋಡ್ತಾನೆ ಮುಂದೆ ಓಡ್ತಾನೆ, ಹಿಂದೆ ನೋಡ್ತಾನೆ ಮುಂದೆ ಓಡ್ತಾನೆ. ಹಿಂದೆ ಹುಲಿ ಭಯ ಬಿದ್ಬಿಡ, ಯಾವಾಗ ಆ ಹುಲಿ ಗರ್ಜಿಸಿ ಅವನ ಮೇಲೆ ಎರಗಿತು, ಜಂಪ್ ಮಾಡಿತು, ಆವಾಗ ಮೈಕ್ರೋ ಆವಾಗ ಏನು ಹೋಯ್ತು, ಮೈಕ್ ಹೋಯ್ತು. ಇದಕ್ಕೆ ಅಜ್ಜ ಸ್ವಾಮೀಜಿ ಇಲ್ಲ, ಎರಗಿತು, ಅಯ್ಯೋ ಸತ್ನೆ ಸತ್ನೆ ಅದು ಅಂತ ಶಬ್ದ ಮಾಡಿ ಎರಗಿದಾಗ ಇವನು ಸತ್ನೆ ಸತ್ನೆ ಅಂತಂದವನೇ ಧಡ ಅಂತ ಬಿದ್ದ, ಬಿದ್ದಾಗ ಎಚ್ಚರಾಯ್ತು, ಕಾಕಿನಿಂದ ಬಿತ್ತ, ಮಂಚದಿಂದ ಕಾಲಿಗೆ ಬೆಡ್ಶೀಟ್ ತೆಗೆದುಕೊಂಡು ಎಚ್ಚರಾಯ್ತು. ಓ ನಾನು ಹೆಂಗಿದ್ದೆ, ನಂಗೆ ಏನಾಗಿಲ್ಲ, ನನಗೆ ಮತ್ತೀಗೆಲ್ಲ ಆಗಿದ್ದೇನೆ, ಏನೇನು ಕನಸು, ಕಾಡು ಕನಸು, ಓಡಿದ ದಾರಿ ಕನಸು, ಕಾಲಿಗೆ ತಗೊಳ್ಕೊಂಡ ಬಳ್ಳಿ ಕನಸು, ಹುಲಿ ಕನಸು, ಹುಲಿಯ ಗರ್ಜನೆ ಕನಸು, ಎಲ್ಲ ಮಿಥ್ಯ. ಎಚ್ಚರ, ಅದು ಒಂದು ಸತ್ಯ. ಆದ್ರೆ ಇಲ್ಲಿ ಕ್ರೂಷಿಯಲ್ ವಿಚಾರ ಏನಂದ್ರೆ ಅರ್ಥ ಮಾಡ್ಕೊಬೋದು, ಓಡಿದವ ಕನಸು, ಓಡಿದ್ನಲ್ಲ ಓಡೋದು ಕೂಡ ಕನಸೇ, ಅತಿ ಸೂಕ್ಷ್ಮವಾದ ವಿಚಾರ ಏನಂದ್ರೆ ಕನಸಿನ ಸಿಂಹ, ಕನಸಿನ ಗರ್ಜನೆ, ಕನಸಿನ ಓಡುವವನನ್ನ ಇದು ಆವುದು ನಿನಗೆ ಸಂಬಂಧ ಇಲ್ಲ, ನೀನು ಎಚ್ಚರ ಅಂತ ಎಚ್ಚರ ಮೂಡಿಸಿದ್ಯಾರು, ಹೇ ನೀನು ಎಚ್ಚರ ಅಂತ ಎಚ್ಚರ ಮೂಡಿಸಿದ್ಯಾರು. ಆ ಗರ್ಜನೆ ಏನ್ ಗರ್ಜನೆ, ತತ್ವಮಸಿ. ಗರ್ಜನೆ ಮಾಡೋರು ಯಾರು, ಯಾರು ಹುಲಿ ಅನ್ಬೇಡ, ಗರ್ಜನೆ ಮಾಡಿದ್ಯಾರು ಹುಲಿ ಅಲ್ಲ ಗುರು, ಯಾರ ಯಾರಿಗೆ ಗರ್ಜನೆ ಮಾಡ್ತಾನೆ? ಕನಸು ಕಾಣ ಕೂತ್ ಕೂತಾನ ಅದ, ನನ್ ಮೋಕ್ಷ ಬೇಕು, ನನ್ ಮೋಕ್ಷ ಬೇಕು, ಅಯ್ಯೋ ನನ್ನ ಬಂಧನ ಆಗಿದೆ, ನನ್ನ ಬಂಧನ ಆಗಿದೆ, ಅಯ್ಯೋ ಸಾಕಪ್ಪ ಸಾಕು ಹುಟ್ಟು ಸಾವುಗಳು ಅಂತ ಕೂತಾನಲ್ಲ. ಯಾರಿವ ಶಿಷ್ಯೋತ್ತಮ? ಇವನ ಮೇಲೆ ಗರ್ಜನೆಯನ್ನ ಸದ್ಗುರು ಮಾಡಿದಾಗ ಎಚ್ಚರ ಆಗ್ಬಿಡ್ತೀನಿ. ಬಂಧನ ಬಂಧನ್ ನ ಮೋಕ್ಷ, ಬಂಧನ ಇಲ್ಲ, ಮೋಕ್ಷ ಇಲ್ಲ, ಜನ್ಮ ಇಲ್ಲ, ಮರಣಗಳಿಲ್ಲ. ವಾ, ಹಾಗಾದ್ರೆ ಏನು ಸತ್ಯಂ? ಎಷ್ಟು ಮಟ್ಟಿಗೆ ಮಿಥ್ಯ ಹೋದೀತು ಅಂತ ಕಲ್ಪನೆ ಮಾಡ್ತೀರಾ ನೀವು? ಏನು ಸತ್ಯಂ ಹೊರತುಪಡಿಸಿ ಮಿಥ್ಯಾ ಎಷ್ಟರ ಮಟ್ಟಿಗೆ ಓದೀತು ಅನ್ನೋದನ್ನ ಕಲ್ಪನೆ ಮಾಡ್ತೀರಾ? ಹೆದರ್ಕೋಬೇಡ್ರಿ, ಶಾಸ್ತ್ರವು ಮಿಥ್ಯ, ಶಬ್ದಗಳು ಮಿಥ್ಯ, ಗುರು ಶಿಷ್ಯ ಮಿಥ್ಯ. ಗುರೋಹೋ ನ ನ ಗುರೋ ನ ಶಿಷ್ಯ, ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವು. ಸತ್ಯ ಏನು? ಸಚ್ಚಿದಾನಂದಂ ಬ್ರಹ್ಮ, ಒಂದೇ ಸತ್ಯ. ಹೊರತುಪಡಿಸಿ ಅನ್ಯತ ಮಿಥ್ಯಾ, ಅನ್ಯಚ್ಛೇ ಇಂಕೇ. ಎಲ್ಲಾ ಉಪನಿಷತ್ ಶ್ರವಣ ಮಾಡಿ, ಬ್ರಹ್ಮಸೂತ್ರ ಶ್ರವಣ ಮಾಡಿ, ಇಂಕೇ ನೀ ಬಂದು ತಿಳಿದಿದ್ದು ಸ್ವಾಮಿ. ಆದ್ರೂ ಮನೆಯಲ್ಲಿಂದ ಕಷ್ಟ ಪ್ರಶ್ನೆ ಬಂದ್ಬಿಟ್ಟು ಈ ಬ್ರಹ್ಮವಿದ್ಯೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೀವು ಹೇಳಿದ್ರಿ ಬ್ರಹ್ಮವಿದ್ಯೆ ಪ್ರಾಪ್ತಿ ಆದ್ರೆ ಪ್ರಾಬ್ಲಮ್ಸ್ ಇರುವುದಿಲ್ಲ ಅಂತೇಳಿ. ಇಲ್ಲಿ ನೋಡಿದ್ರೆ ದಿನ ದಿನವೂ ಪ್ರಾಬ್ಲಮ್ಸ್ ಇವೆ. ಇನ್ಫ್ಯಾಕ್ಟ್ ಬ್ರಹ್ಮವಿದ್ಯೆ ಕಲ್ತೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ, ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್. ಸಂಸಾರಸ್ಥರಿಗೆ ಅವ್ರವ್ರ ಲೈನ್ದಲ್ಲಿ ಅಷ್ಟೇ ಪ್ರಾಬ್ಲಮ್ ಇರ್ತವೆ. ಇವರಿಗೆ ವೇದಾಂತಿಗಳಿಗೆ ಎಲ್ಲಾ ತರದ ಪ್ರಾಬ್ಲಮ್ ಇರ್ತವೆ ಅಂತ ಅವನು ಅಂದದ್ದಾದ್ರೆ ಅವನಿಗೇನು ಉತ್ತರ ಕೊಡ್ತೀನಿ ನೀವು? ಆ ಪ್ರಾಬ್ಲಮ್ ಕೂಡ ಮಿಥ್ಯ, ಆ ಪ್ರಾಬ್ಲಮ್ ಕೂಡ ಮಿಥ್ಯ. ಇವು ಸಾಕ್ಷಾತ್ ಅನುಭವ ಆಗ್ತದೆ ನಿಮಗೆ, ಅನುಭವ ಕೂಡ ಮಿಥ್ಯ. ಇವೋ ಕಣ್ಣಾಗ ದಳ ದಳ ನೀರು ಬರ್ತಾವ್ರಿ, ಆ ಕಣ್ಣೀರು ಕೂಡ ಮಿಥ್ಯ. ಅಂದ್ರೆ ನಾನು ನಿಮ್ಗೆ ಕೇಳಿದ ಪ್ರಶ್ನೆ ಏನು, ಸತ್ಯಂ ಎಷ್ಟರ ಮಟ್ಟಿಗೆ ಮತ್ತು ಮಿಥ್ಯಾ ಎಷ್ಟರ ಮಟ್ಟಿಗೆ ಹೋಗುವುದು? ಅದಕ್ಕೆ ಅವ್ರು ಹೇಳ್ತಾರೆ ಸಾರ ಸಗತ ಅನ್ಯತ್ ಅಂದ್ಬಿಟ್ಟಿಯೋ ಅದು ಮಿಥ್ಯ. ವಾಸ್ತವಿಕವಾಗಿ ಬ್ರಹ್ಮನನ್ನ ಹೊರತುಪಡಿಸಿ ಕಿಂಚಿತ್ ನ ಅಸ್ತಿ, ಬ್ರಹ್ಮನ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲವೇ ಇಲ್ಲ. ಇದೇ ಅಂತ ನೀ ಬಂದಿಯ ವಾಪಸ್ಸು, ನಾನು ಇನ್ನೊಂದು ಕೋರ್ಸ್ ಒಳಗೆ ಹೋಗುದಿಲ್ಲ. ಆದ್ರೆ ಹೇಳ್ತೀನಿ ಇದೇ ಅಂತ ಏನ್ ಬಂದು ಹೇಳ್ತಾ ಇದ್ದಾನೆ ಅವನು ಕೂಡ ಮಿಥ್ಯ. ಎಷ್ಟಂತ ಹೇಳ್ಬೇಕ್ರಿ ನಿಮಗೆ? ನಿಮಗೆ ಕೂತ್ಕೊಂಡು ಅದ್ರ ಬಗ್ಗೆ ಮನನ ಮಾಡ್ಲಿಕ್ಕೆ ಆಗುದಿಲ್ಲ. ನಾನುವಿನ ಇರುವಿಕೆಯ ಹೊರತುಪಡಿಸಿ ಇನ್ನೊಂದೇನಾದ್ರೂ ಇದೆ ಅಂತ ಹೇಳಿದ್ದಾದ್ರೆ ಅದು ಮಿಥ್ಯ. ನಾನುವಿನ ಇರುವಿಕೆಯನ್ನ ಹೊರತುಪಡಿಸಿ ಇನ್ನೊಂದೇನಾದ್ರೂ ಇದೆ ಅಂತ ನೀ ಹೇಳಿದ್ದಾದ್ರೆ ಅದು ಮಿಥ್ಯ. ಆದ್ರೂ ಸ್ವಾಮಿ ಮಿಥ್ಯ ಹೋಗ್ಬೇಕು ಹೋಗ್ಬಾರ್ದು? ಇಷ್ಟು ಜ್ಞಾನ ಆದ್ಮೇಲೆ ಮಿಥ್ಯ ಇನ್ನೂ ಹೆಂಗ್ ಇರ್ಲಿಕ್ ಸಾಧ್ಯ? ಅದು ಹೋಗ್ಬೇಕು ಅಲ್ಲ. ಆ ಮಿಥ್ಯ ಅನ್ನೋದು ಇದ್ರೆಷ್ಟು ಹೋದ್ರೆಷ್ಟು ಅದು ಮಿಥ್ಯ. ಈ ಗಂಡಸರ ಬೆಳಗ್ಗೆ ಎದ್ಕೊಳ್ಳಿ ಹೋಗ್ತಾರೆ, ಆಗಿನ ಕಾಲಕ್ಕೆ ಹೆಂಗಸರು ಬಾವಿ ಕಟ್ಟಿ ಹೋಗ್ತಿದ್ರು ಸಾಯ್ಲಿಕ್ಕಲ್ಲ, ನೀರು ತಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡದ ಇದೆ. ಕೊಳ ಇಟ್ಕೊಂಡು ಸಂತು ಮೇಲೆ ಕೊಳ ಇಟ್ಕೊಬೋದು, ತಲೆ ಮೇಲೆ ಕೊಳ ಇಟ್ಕೊಬೋದು, ಹಗ್ಗ ಹಾಕೊಂಬುದು ಬಂತು. ಹಾಗೆ ಗಂಡು ಸೇರಿ ಹೋಗ್ತಾರೆ ಆಗಿನ ಕಾಲಕ್ಕೆ ಸಲೂನ್ ಶೌರಿಕ ಹೊರಗಡೆ. ಸೊ ಇವನು ಹೋದ ಸಲೂನ್ಗೆ, ಅದು ಹೋದ ಕೂಡಲೇ ಅವನಲ್ಲಿ ಹಲವಾರು ಥರದ ಕನ್ನಡಿಗಳು, ಕ್ಷೌರಿಕ ಎಷ್ಟು ಜಾಣ ಇದ್ದ ಅಂತಂದ್ರೆ ಒಂದು ಕನ್ನಡಿ ಎದುರಿಗೆ ಶೇವಿಂಗ್ ಮಾಡ್ತಿದ್ದ. ಆಮೇಲೆ ಅವ್ರು ಕರ್ಕೊಂಡೋಗಿ ಇನ್ನೊಂದು ಕನ್ನಡಿ ಎದುರಿಗೆ ಕೂಡಿಸ್ತಿದ್ದ. ಫೈನ್ ಟಚಿಂಗ್, ಹೇಗೆ ಅದು ದೊಡ್ಡದಾಗಿ ಕಾಣಿಸ್ತಿದ್ದ. ಯಾವುದು ಆ ಕನ್ನಡಿ? ಸೆಕೆಂಡ್ ಕನ್ನಡಿ. ಮೂರನೇ ಕನ್ನಡಿ ಹತ್ರ ತಗೋತಿದ್ದ. ಅವನಿಗೆ ಕ್ಲೀನಿಂಗ್ ಎಲ್ಲ ಮಾಡಿ ಫೇಸ್ ಲಿಫ್ಟಿಂಗ್ ಕೊಟ್ಟು ಫೇಸ್ ಲಿಫ್ಟಿಂಗ್. ಇದು ಇಂಜಿನಿಯರಿಂಗ್ ವರ್ಡ್ ಇದೆ, ಇದು ನಿಮ್ಮ ಬ್ಯೂಟಿ ಪಾರ್ಲರ್ ವರ್ಡ್ ಅಲ್ಲ. ಇದು ಫೇಸ್ ಲಿಫ್ಟಿಂಗ್ ಅಂತಂದ್ರೆ ಬಿಲ್ಡಿಂಗ್ಗೆ ಫೇಸ್ ಲಿಫ್ಟಿಂಗ್ ಕೊಡೋದು ಅಂತ ಹೇಳ್ತಾರೆ. ಅದೇ ಮೊದಲು ಹೆಂಗೋ ಇರ್ತದೆ ಹಳೆ ಬಿಲ್ಡಿಂಗ್, ಅದೇ ಈಗ ಹೊಸ ಬಿಲ್ಡಿಂಗ್ ಆಗಿ ತೋರಿಸ್ಬೇಕು. ಗುರು ಮಂದಿರಕ್ಕೆ ಫೇಸ್ ಲಿಫ್ಟಿಂಗ್ ಕೊಟ್ಟರು, ದೇವಸ್ಥಾನಕ್ಕೆ ಫೇಸ್ ಲಿಫ್ಟಿಂಗ್ ಕೊಟ್ಟರು ಅಂತ ಹೇಳ್ತಾರೆ. ಯಾಕೆ ನೀವು ಹಂಗೆ ಅರ್ಥ ಮಾಡ್ಕೋಬೇಕು? ಅವ್ನು ಹೋಗಿ ಪಾಪ ಅದು ಕೂರಿಸಿದ, ಅವ್ರಿಗೆ ಕೂರಿಸಿಕೊಳ್ಳೆ. ಅವನಂದ ಅವ ಎಲ್ಲಿ ಹೋದ ಅಂದ. ಯಾರು ಮೊದಲು ಬಂದಿದ್ದಲ್ಲ ಅವ ಎಲ್ಲಿ ಹೋದ? ಚೌಕದ ಕ್ಷೋರಿಗಂತಾನೆ, ಅವನೇ ನೀನಪ್ಪ, ನೀನ್ ಬೇಗ ಅಲ್ಲ, ಅವನೇ ನೀನು. ಹಂಗದ ನೋಡಿ ಈ ಮಧ್ಯದಲ್ಲಿ ಅದ್ ಏನೇನು ಪ್ರವೇಶ ಆಗ್ಯದ ಅಂತ ಎಲ್ಲ ಮಾತಾಡ್ತಿದ್ರಿ, ಅದಷ್ಟು ತೋರಿಕೆ ಮಾತ್ರ. ಇರೋದ್ನ ಹೇಗಿದೆಯೋ ಹಾಗೆ ಇದೆ. ಮೊದಲು ನೀ ಇದ್ದವನೇ, ಈಗಿದ್ದವನೇ, ಎಂದೆಂದಿಗೂ ನೀ ಹೇಗಿದ್ದೀಯೋ ಹಾಗೆ ಇದ್ದವನು. ಎಲ್ಲಿದೆ? ಯಾವ್ದೇನು ಬದಲಾಗ್ತದೆ? ಇರ್ಬೇಕ ಇರ್ಬಾರ್ದು? ಯಾಕಾದ್ರೆ ಇರ್ಬೇಕ ಇರ್ಬಾರ್ದು ಹೇಳ್ರಿ ನೋಡೋನಿಗೆ. ಆ ಸುಂದರವಾದ ಆ ಮುಖ, ಫೇಸ್ ಲಿಫ್ಟಿಂಗ್ ತಗೊಂಡಂತ ಮುಖ, ಶೈನಿಂಗ್ ಮಯವಾದಂತ ಮುಖ, ಅದು ಇರ್ಬೇಕ ಇರ್ಬಾರ್ದ? ಅದು ಈ ಮುಖದ ಬಗ್ಗೆ ಮಾತಾಡ್ತಾ ಇದ್ದ, ಅಲ್ಲಿ ಕಣ್ಣ ಮುಖ, ಅದು ಇರ್ಬೇಕ ಇರ್ಬಾರ್ದ? ಇದ್ರು ಒಂದೇ, ಇದ್ರು ಒಂದೇ. ಐ ಆಮ್ ದೇ, ಐ ಈಗ ಹೇಳು, ನಿತ್ಯ ಇರ್ಬೇಕ ಇರ್ಬಾರ್ದ? ಅದೊಂಥರ ಅನಿಸ್ತದ. ಈ ಮಿಥ್ಯ ಕಣ್ಣೀರಾದ್ರೂ ಯಾಕೆ ಬರಬೇಕು? ಏನು ಹೇಳೋಣಂಗೆ, ಅವನಿಗೆ ಇನ್ನು ಮಿಥ್ಯ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಹೇಳ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ. ಸತ್ಯವನ್ನ ತಿಳಿಯುವುದು ಎಷ್ಟು ಮುಖ್ಯವೋ, ಮಿಥ್ಯದ ಮಿಥ್ಯವನ್ನ ತಿಳಿಯುವುದು ಕೂಡ ಅಷ್ಟೇ ಮುಖ್ಯ. ಸತಸ್ಯ ಸದ್ಭಾವ, ವಿತತಸ್ಯ ವಿತದ್ಭಾವ. ಸತ್ತಿನ ಸತ್ತಿನ ಸತ್ಯಂ ಒಪ್ಕೋಬೇಕು, ಮಿಥ್ಯದ ಮಿಥ್ಯತ್ವವನ್ನು ಒಪ್ಕೋಬೇಕು. ಎರಡೂ ಸ್ಪಷ್ಟ ಆದ್ರೆ ಮಾತ್ರ ಜ್ಞಾನ. ಸತ್ಯ ತಿಳಿತು, ಆವಾಗಿವಾಗಿದ ಮಿಥ್ಯಾ ಪ್ರಪಂಚ ನನಗೆ ಕಷ್ಟವನ್ನು ಕೊಡ್ತದೆ. ಇವನು ಇಷ್ಟೇ ಹೇಳಲಿಕ್ಕೆ ಸಾಧ್ಯ, ನಿನಗೆ ಇನ್ನು ಮಿಥ್ಯಾ ಅಂದ್ರೆ ಏನು ಅನ್ನುವುದರ ಸ್ಪಷ್ಟ ಜ್ಞಾನ ಆಗಿದೆ. ಮಿಥ್ಯಾದ ಸ್ಪಷ್ಟ ಜ್ಞಾನ ಆಗ್ಬೇಕು. ಇದು ಶಂಕರಾಚಾರ್ಯರ ಒಂದು ವಿಶಿಷ್ಟವಾದಂತಹ ಮೆಥಡಾಲಜಿಯ ಒಳಗಿರುವಂತಹ ಒಂದು ವಿಶಿಷ್ಟವಾದ ಅಂಗ ಇದು. ಮಿಥ್ಯಾ ಮಾಯಾ ಅಧ್ಯಾಸ ಆರೋಪ ಅಧ್ಯಾರೋಪ ತಮ್ಮ ಪ್ರಕ್ರಿಯೆಗಳಲ್ಲಿ ಇವುಗಳನ್ನು ತಂದದ್ರಿಂದಾಗಿ ವೇದಾಂತವು ಸುಲಭವಾಗಿ ತನ್ನ ಗಂಟನ್ನು ಕಳೆದುಕೊಂಡಿತು. ಇಲ್ಲದೆ ಹೋದರೆ ಇದು ಗಂಟಮಯ, ಎಲ್ಲಿ ಹೋದರೂ ನಿಮಗೆ ದಾರಿ ತಪ್ಪಿಸ್ತದೆ. ಯಾವಾಗ ಈ ಶಬ್ದಗಳನ್ನು ತಂದ್ರು ಆವಾಗ ಇವೆಲ್ಲಕ್ಕೂ ಅರ್ಥ ಬಂತು. ಅದನ್ನು ನಾವು ಸಂಪ್ರದಾಯ ಮೆಥಡಾಲಜಿ ಇನ್ನು ಏನೇನು ಶಬ್ದಗಳನ್ನು ಕಲಿತೇವೆ. ಪ್ರಕ್ರಿಯೆ ಹದಿನೆಂಟನೇ ಆನಿತ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಿತ್ಯ ಮಾಯ ಎಲ್ಲ ಅಷ್ಟೇ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅರಸನ ಹತ್ರ 17 ಆನೆ ಇದ್ದು ಸಾಯುವಾಗ ಮಕ್ಕಳಿಗೆ ಬರೆದಿಟ್ಟ, 3 ಮಕ್ಕಳು, ದೊಡ್ಡ ಮಗನಿಗೆ 1/2 ಆನೆ ಕೊಡಬೇಕು. 17 ಆನೆಗೆ 1/2 ಹೆಂಗ್ ಮಾಡ್ತೀರಿ, 8/8 ಹೆಂಗ್ ಮಾಡೋದು. ಎರಡನೇ ಮಗನಿಗೆ 3 ಭಾಗ ಮಾಡಿ 1 ಭಾಗ ಕೊಡಬೇಕು. ಹೆಂಗ್ ಕೊಡ್ತೀರಿ, 6 ಮಾಡಿದ್ರೆ 6×3 = 18, ಅಲ್ಲಿ 1 ಕಡಿಮೆ ಬೀಳ. 5 ಮಾಡಿದ್ರೆ 2 ಜಾಸ್ತಿ ಆಗ ಇಲ್ಲ, ಈಕ್ವಲ್ 3 ಭಾಗ ಮಾಡ. 3ನೇ ಮಗನಿಗೆ 9 ಭಾಗ ಮಾಡಿ 1 ಭಾಗ ಕೊಡ, 9 ಭಾಗ 1 ಭಾಗ ಕೊಡ್ಬೇಕು. 1 ಭಾಗ ಎಷ್ಟಾದ್ರು, 2 ಮಾಡಿದ್ರೆ 1 ಆನೆ ಕಡಿಮೆ ಬೀಳ. 1/2 ಮಾಡಿದ್ರು ಕೂಡ ನಿಮಗೆ 1/2 ಆನೆ ಜಾಸ್ತಿ ಆಗ. ಯಾಕೋ ಈಕ್ವಲ್ ಮಾಡ್ಲಿಕ್ಕಾಗಲ್ಲ, ಜಗಳ ಬೀದಿಗೆ ಬಂತು. ತನ್ನ ಫ್ರೆಂಡ್ನ ಮಕ್ಕಳು ಬೀದಿ ಮೇಲೆ ಜಗಳಾಡ್ತಾರ ಅಂತೇಳಿ ಆ ಫ್ರೆಂಡ್ಗೆ, ಅವನ ಫ್ರೆಂಡ್ಗೆ, ಇವ್ರ ಅಪ್ಪನ ಫ್ರೆಂಡ್ಗೆ ಬೇಜಾರಾಗಿ ತನ್ನ ಆನೆ ಮೇಲೆ ಕೂತ್ಕೊಂಡು ಬರ್ತಾನ. ಅದು ಭಾರಿ ದೊಡ್ಡ ಆನೆ, ಭಾರಿ ದೊಡ್ಡ ಆನೆ. ಯಾರ ಕಣ್ಣಿಗಾದ್ರೂ ಎಷ್ಟು ಆನೆಗಳ ಮಧ್ಯದಲ್ಲಾದ್ರೂ ಕೂಡ ಅದು ಭಾರಿ ಎತ್ತರ ತಪ್ಪ, ಅದು ಗಾಂಭೀರ್ಯ ಎಲ್ಲ ದೊಡ್ಡ ಆನೆಗಳು ನಡೆಯೋ ಗಾಂಭೀರ್ಯನೇ ಬೇರೆ, ಈ ಮೀಡಿಯಂ ಛೋಟ ಆನೆಗಳು ನಮೂನೆಯೇ ಬೇರೆ. ಎಲ್ಲಿದ್ದವು ಆ ದೊಡ್ಡ ಆನೆಗಳು, ಅರಸರ ಆನೆ ಇದ್ದಂತೆ ಅದು ಬರ್ತದೆ. ಏನ್ರಿ ಹಿಂಗೆ ಜಗಳ ಆಡ್ತೀರಿ, ಹಿಂಗಾಯ್ತು ಹಿಂಗಾಯ್ತು, 1/2 ಭಾಗ, 3 ಭಾಗ, 9 ಭಾಗ, ಅಯ್ಯೋ ಯಾಕಪ್ಪ ಜಗಳ ಆಡ್ತೀರ, ನಮ್ದು ಒಂದು ಆನೆ ನೀವೇ ತಗೋಬೇಕು. ಎಷ್ಟಾದ್ರು ಈಗ 1/2 ಭಾಗ ಮಾಡೋ, ತಗೊಂಡೋಗು. 3 ಭಾಗ ಮಾಡೋ, ಆಗ ತಗೊಂಡೋಗು. 9/6 ಎಷ್ಟಾಯ್ತು, 9/6 ಎಷ್ಟಾಯ್ತು, 15. ನಿನ್ನೇನಪ್ಪ 9 ಭಾಗ ಮಾಡಿ 1 ಭಾಗ ತಗೋಬೇಕು, ಹೌದಾ? 18/9 ಭಾಗ ಇದ್ರೆ ಎಷ್ಟಾಯ್ತು, 2 ತಗೊಂಡೋಗು. 9/6 = 15, 2/17. ತನ್ನ ಆನೆ ಮೇಲೆ ಕಾಲು ಕೂತ್ಕೊಂಡ, ಏನದು ಆನೆ, ಅದೇ ಮಾಯ. ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರ್ತದೆ ಅದು. ಇಫ್ ಯು ಡೋಂಟ್ ಯೂಸ್ ಮಾಯಾ ಮಿಥ್ಯಾ ಎಕ್ಸೆಟ್ರಾ, ಯು ವಿಲ್ ನೆವರ್ ಸಾಲ್ವ್ ದಿ ಪ್ರಾಬ್ಲಮ್ ಇನ್ ವೇದಾಂತ. ನೋ ಸೊಲ್ಯೂಷನ್, ಟೋಟಲಿ. ಶಂಕರಾಚಾರ್ಯರ ಶಬ್ದಗಳು ಅಂತಲೂ ನಾವು ಹೇಳೋದಿಲ್ಲ. ಇದನ್ನು ಉಪನಿಷತ್ತುಗಳಲ್ಲಿ, ಉತ್ತರ ಮೀಮಾಂಸಾ ಶಾಸ್ತ್ರದಲ್ಲಿ ಸಾಕಷ್ಟು ಸೂತ್ರ ಜಿಜ್ಞಾಸೆಗಳು ಆಗಿವೆ ಇದ್ರ ಮೇಲೆ. ಹೀಗಾಗಿ ಇದನ್ನ ಟೋಟಲಿ ಶಂಕರಾಚಾರ್ಯರ ಏನಂತಾರೆ, ಪೇಟೆಂಟ್ ಅಂತ ನಾವು ಹೇಳಲಿಕ್ಕಾಗುದು. ದಿಸ್ ಹ್ಯಾಸ್ ಬೀನ್ ಹ್ಯಾಂಡೆಡ್ ಟು ಅಸ್. ಶಂಕರ ಹ್ಯಾಪನ್ಸ್ ಟು ಬಿ ದಿ ಲಿಂಕ್. ಅದಕ್ಕೆ ಮುಂಚೆ ಯಾರು ಮಾಡಲಿಕ್ಕಿಲ್ಲ, ಇವರು ಸ್ಪಷ್ಟಪಡಿಸಿದ್ರು ಅಷ್ಟೇ. ಅದು ಸೇರ್ಪೂರ್ ಮಿಥ್ಯಾ ಶಬ್ದವನ್ನ ನಾವು ಏನು ಸ್ಟಡಿ ಮಾಡೋರಿದ್ದೀವಿ, ವೇದಾಂತ ಅಭ್ಯಾಸ ಮಾಡೋರಿರ್ತೀವಿ, ಅದನ್ನ ಅಬ್ಸರ್ವ್. ಉದಾಸೀನ ಮಾಡಬಾರ್ದು. ಮತ್ತೆ ಅರ್ಥ ಅದು ಇನ್ನೊಂದು ಸಲ ಅರ್ಥ ಮಾಡ್ಕೊಂಡು ಮತ್ತೆ ಅರ್ಥ ಮಾಡ್ಕೊಂಡು. ಶಂಕರದೇ ಮತ್ತೆ ಹೇಳಿದ್ರು ಅಂತ ಹೇಳ್ತೀರಾ? ಹೌದು, ಪೂರ್ವದಲ್ಲಿ ಯಾರು ಇದನ್ನ ಹೈಲೈಟ್ ಮಾಡಲಿಕ್ಕೆ ಮೊದಲಿನಿಂದಲೂ ಇದು ಪ್ರಕ್ರಿಯೆದೊಳಗದ. ಆದ್ರೆ ಅಷ್ಟ ಮಟ್ಟಿಗೆ ಯಾರು ಹೈಲೈಟ್ ಮಾಡಲಿಕ್ಕಿಲ್ಲ. ಭಗವತ್ಪಾದಾಚಾರ್ಯ ಮೈಟ್ ಹ್ಯಾವ್ ಫೆಲ್ಟ್ ನೀಡ್ ಆಫ್ ದಿ ಅವರ್. ಇಲ್ಲದೆ ಹೋದ್ರೆ ನಾವು ಪ್ರಸ್ಥಾನತ್ರಯಗಳನ್ನ ಪ್ರಸಿದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಂಡುಬಂದು ಅವ್ರ ಸ್ವಲ್ಪ ಹೈಲೈಟ್ ಮಾಡಿದ್ವಿ. ಪೂಜ್ಯ ಸ್ವಾಮೀಜಿ ಅವರನ್ನ ಟೋಟಲಿ ಆಲ್ ಓವರ್ ದಿ ವರ್ಲ್ಡ್ ಹೈಲೈಟ್ ಮಾಡಿದ್ವಿ. ಆಲ್ ಓವರ್ ದಿ ವರ್ಲ್ಡ್ ಇನ್ಸ್ಪೈರ್ ಎನಿಬಡಿ. ಪೂಜ್ಯ ಸ್ವಾಮೀಜಿ ರಷ್ಯಾಕ್ ಹೋಗಿದ್ರು. ಪೂಜ್ಯ ಸ್ವಾಮೀಜಿ ಅಲ್ಲ, ಪ್ರಧಾನಮಂತ್ರಿ ರಷ್ಯಾಕ್ ಹೋಗಿದ್ರು ಈಗೊಂದು 3-4 ದಿವಸ ಹಿಂದೆ. ರಷ್ಯಾದಿಂದ ಪೂಜ್ಯ ಸ್ವಾಮೀಜಿ ಹತ್ರ ಅಭ್ಯಾಸ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಬಂದಿದ್ರು. 7-8 ಜನ ಸ್ಟೂಡೆಂಟ್ಸ್ ರಷ್ಯಾದಿಂದ ಬಂದಿದ್ರು 3 ವರ್ಷ. ಇಲ್ಲಿಂದ ಪ್ರಧಾನಮಂತ್ರಿಗಳು ಹೋಗಿದ್ರು ಅವರಿಗೆ. ಆ ನ್ಯೂಸ್ ನೋಡ್ಬೇಕಾದ್ರೆ ನನಗೆ ನೆನಪಾಯಿತು, ಈ ರಷ್ಯನ್ಸ್ ಅವ್ರ ಸೈಕಾಲಜಿ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವರ ತಿಳುವಳಿಕೆ ಮಟ್ಟ ಹೇಗಿದೆ ಇತ್ಯಾದಿಗಳನ್ನ ನೆನಪಿಸಿಕೊಂಡು ಇದ್ದೆ ಅಲ್ಲಿ. ಆಗ 3-4 ದಿವಸ ಇದ್ದೆ ಆವಾಗ. ಆವಾಗ ಸ್ಮಾಲ್ ಸ್ಮಾಲ್ ಡಿಸ್ಕಷನ್ ಏನಾದ್ರೂ ಬರ್ತಿತ್ತು. ಈ ವಿಷಯದಲ್ಲಿ ಎಲ್ಲರೂ ರಷ್ಯೆ ನೀವಿಂಗ್ ತಿಳ್ಕೋಬೇಡಿ, ನಾವು ಭಾರತ ಹುಟ್ಟಿ ಇಲ್ಲೇ ಬೆಳೆದೀವಿ, ಹಿಂಗಾಗಿ ನಮ್ಗೆ ಮುಕ್ಕಾಲು ಭಾಗ ಎಲ್ಲ ನಮ್ಗೆ ಗೊತ್ತದ. ನಮ್ಗೇನೆಲ್ಲ ಗೊತ್ತದ, ಏನೇನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಪೂರ್ವ ನಿರ್ಧಾರಿತ ಅನ್ಕೊಂಬಿಟ್ಟು, ಪ್ರೀ ಕಂಡೀಷನ್ ಮಾಡ್ಕೊಂಬಿಟ್ಟಿವಿ ಅಷ್ಟೇ. ಏನು ಇಂಡಿಯಾದ ಹುಟ್ಟದಷ್ಟಕ್ಕೆ ನಿನಗೇನು ಸಿಕ್ಕಿಬಿಡ್ತಾ, ನಮ್ದೆಲ್ಲ ಕಲ್ಚರ್ ಏನೂ ಗೊತ್ತಿಲ್ಲ. ಸುಮ್ಮನೆ ಫ್ರೆಶ್ ಆಗಿ ಹೋಗಿ ಕೂತ್ಕೊಳ್ರಿ, ಗುರುಗಳತ್ರ ಅಧ್ಯಯನ ಮಾಡು. ಆದರೆ ನಾನು ಏನು ನೋಟಿಸ್ ಕೊಡ್ತಾ ಇದ್ದೀನಿ ಅಂತಂದರೆ, ಮಿಥ್ಯಾ ಶಬ್ದವನ್ನು ಯಾವ ಕಾರಣಕ್ಕೂ ಕೂಡ ಅದನ್ನು ತಾತ್ಸಾರ ಮಾಡತಕ್ಕದ್ದಲ್ಲ. ಹೌದೋ? ಜಗದ್ವಿಲಕ್ಷಣಂ ಬ್ರಹ್ಮ ಆಯ್ತಲ್ಲ, ದೃಶ್ಯತೆ ಶೂಯತೆ ಯದ್ಯತ ಬ್ರಹ್ಮಣೋನ್ಯನ್ನ ತದ್ಭವೇತ್. ತತ್ವಜ್ಞಾನಾಚ್ಚ ತದ್ಬ್ರಹ್ಮ ಸಚ್ಚಿದಾನಂದಮದ್ವಯಂ. ಆದ್ರಿಂದ ಏನ್ ಸಿದ್ಧ ಆಯ್ತು? ಎಲ್ಲೆಲ್ಲಿಯೂ ಬ್ರಹ್ಮನೇ ಇದ್ದಾನಂತ ಸಿದ್ಧ ಆಯ್ತು. ನೋಡುವವನು ಯಾರು? ನೋಡಲ್ಪಟ್ಟದ್ದು ಯಾರು? ನೋಡುವಿಕೆ ಕ್ರಿಯೆ ಯಾರು? ಅಷ್ಟೇ. ದೃಶ್ಯತೆ ಯತ್ ದೃಶ್ಯತೆ ಯತ್ ಶ್ರೂಯತೆ. ಒಂದು ವೇಳೆ ನೋಡುವುದು ಕೇಳುವುದು ಅಂತೇನಾದ್ರೂ ಇದ್ದದ್ದಾದ್ರೆ ಯದ್ ಯದ್ ಬ್ರಹ್ಮಣ ಅನ್ಯತ್ನ ತದ್ಭವೇತ್. ಬ್ರಹ್ಮನನ್ನ ಹೊರತುಪಡಿಸಿ ನೋಡುವ ಕ್ರಿಯೆಯೂ ಇಲ್ಲ, ಕೇಳುವ ಕ್ರಿಯೆಯೂ ಇಲ್ಲ, ಮಾಡುವ ಕ್ರಿಯೆಯೂ ಇಲ್ಲ, ಯಾವ ಕ್ರಿಯೆಗಳು ಜರುಗೋದಿಲ್ಲ ಬ್ರಹ್ಮನನ್ನ ಹೊರತುಪಡಿಸಿ. ಎಲ್ಲೆಲ್ಲಿ ಎಲ್ಲೆಲ್ಲಿಯೂ ಬ್ರಹ್ಮನೇ ತುಂಬಿಕೊಂಡಿದ್ದಾನೆ ಅನ್ನುವುದನ್ನ ಇನ್ನೊಂದು ರೀತಿ ಉಪನಿಷತ್ ಹೇಳುವ ಪ್ರಯತ್ನ ಮಾಡುತ್ತದೆ. ಏನು? ಯಾವುದು ನೋಡುವುದೇ ಆಗಲಿ, ಯಾವುದು ಕೇಳುವುದೇ ಆಗಲಿ, ಬ್ರಹ್ಮನನ್ನ ಹೊರತುಪಡಿಸಿ ಸಾಧ್ಯವಿಲ್ಲ. ಬ್ರಹ್ಮಣ ಅನ್ಯತನ್ನ ತದ್ಭವೇತ್. ಹೇಗಿರ್ತದೆ ಆತ್ಮಜ್ಞಾನ? ತತ್ವಜ್ಞಾನಾತ್ ಚ ತದ್ಬ್ರಹ್ಮ ಸಚ್ಚಿದಾನಂದಂ ಅದ್ವಯಂ. ಹೋಲ್ವ ನಾಮರೂಪಾತ್ಮಕವಾದ ಈ ಜಗತ್ತು ತಿಳಿದವನಿಗೆ ನಾಮರೂಪಗಳು ಅನ್ನೋದು ವ್ಯಾವಹಾರಿಕವಾಗಿದ್ದರೂ ಕೂಡ ತಿಳಿದವರ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿನೇ ಇರ್ತದೆ. ಏನದು ಪಾರಮಾರ್ಥಿಕ ದೃಷ್ಟಿ? ಸತ್ ಚಿತ್ತ ಆನಂದ. ಪಾರಮಾರ್ಥಿಕ ದೃಷ್ಟಿ ಸತ್ ಚಿತ್ತ ಆನಂದ ಬ್ರಹ್ಮ. ಸಾಧನ ಹೇಗೆ ಶುರು ಆಗ್ತದೆ? ಯುಷ್ಮತ್ ಅಸ್ಮತ್ನಲ್ಲಿ ಅಭ್ಯಾಸ ಆಗಿರ್ತದೆ, ಅಸ್ಮತ್ ಯುಷ್ಮತ್ನಲ್ಲಿ ಅಭ್ಯಾಸ ಆಗಿರ್ತದೆ. ಹೀಗಾಗಿ ಪ್ರಾರಂಭದ ಸಾಧನ ಹೇಗಿರ್ತದೆ ಅಂತಂದ್ರೆ ಯುಷ್ಮತ್ತನ್ನ ಯುಷ್ಮತ್ ಅಂತ ನೋಡ್ಬೇಕು, ಅಸ್ಮತ್ತನ್ನ ಅಸ್ಮತ್ ಅಂತ ಪ್ರಾರಂಭದ ಸಾಧನ. ಈ ಸಾಧನೆ ಕೊನೆ ಹಂತ ಎಲ್ಲಿ ಹೋಗ್ತದೆ? ಯುಷ್ಮತ್ತು ಅಸ್ಮತ್ತು ಅನ್ನೋದು ಎರಡು ಇದು ಬ್ರಹ್ಮವೇ. ನೋಡ್ ನಾವ್ ಎಲ್ಲಿಂದ ಶುರು ಮಾಡಿದ್ವಿ? ಈಗ ಎಲ್ಲಿ ಬಂದ್ಬಿಟ್ಟಿದ್ವಿ ಅಂತಂದ್ರೆ, ಯಾಕೆ ನೀ ಬೇರೆ ಬೇರೆ ಆಗಿ ನೋಡ್ತೀಯ? ಸೂರ್ಯ ಬೇರೆ, ಚಂದ್ರ ಬೇರೆ, ನಕ್ಷತ್ರ ಬೇರೆ, ಗಿಡ ಬೇರೆ, ವೃಕ್ಷ ಬೇರೆ, ಹೂ ಬೇರೆ, ಹಣ ಬೇರೆ, ಕಾಯಿ ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ, ಎಲ್ಲಿದೆ ಜಾತಿ? ಎಲ್ಲವೂ ಈಶ್ವರ. ಈಶಾವಾಸ್ಯಮಿದ ಗುಣ ಸದ್ವಂ ಯತ್ಕಿಂಚ. ಏನೋ ಒಂದು ಕಿಂಚಿತ್ತಾದರೂ ಕೂಡ ಈಶ್ವರನೇ ಆದಿದ್ದೇವೆ. ನಾವು ಬೇರೆ ಇನ್ನೊಂದು ಏನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕರೆಕ್ಟ್ ಅರ್ಥ ನೋಡು. ಅವ್ರು ಹೇಳ್ತಾರೆ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ, ನೀವ್ ಹೇಳ್ತೀರ ಓಂ ನಮ ಶಿವಾಯ, ಎಲ್ಲ ಒಂದೇ ಅರ್ಥ. ಅದು ನಾಮರೂಪಗಳ ಗೋವಿಂದ, ಇಲ್ಲಿ ನಾಮರೂಪಗಳ ಓಂ ನಮ ಶಿವಾಯ. ಚಲ ಹೋಗು ಶಿವ ಅರ್ಪಣ ಮಸ್ತು. ವಿವೇಕದಿಂದ ಭೌತಿಕವಾಗಿ ಅಲ್ಲ, ತತ್ವಜ್ಞಾನಾಚ ತದ್ಬ್ರಹ್ಮ ಸಚ್ಚಿದಾನಂದಂ ಅದ್ವಯಂ. 65ನೇ ಶ್ಲೋಕ. ಸರ್ವಗಂ ಸಚ್ಚಿದಾತ್ಮಾನಂ ಸರ್ವಗಂ ಸಚ್ಚಿದಾತ್ಮಾನಂ ಜ್ಞಾನ ಚಕ್ಷುರ್ ನಿರೀಕ್ಷತೆ ಜ್ಞಾನ ಚಕ್ಷುರ್ ನಿರೀಕ್ಷತೆ ಅಜ್ಞಾನ ಚಕ್ಷುರ್ ನಿರೀಕ್ಷೇತ್ ಅಜ್ಞಾನ ಚಕ್ಷುರ್ ನಿರೀಕ್ಷೇತ ಭಾಸ್ವಂತಂ ಭಾನುಮಂದವತ್. ಭಾನು ಭಾಸ್ವಂತಂ, ಸೂರ್ಯನು ಪ್ರಕಾಶಿಸ್ತಾ ಇದ್ದಾಗ್ಯೂ ಕೂಡ ಕುರುಡ ಏನಾತಾನೆ, ಸೂರ್ಯ ಉದಯನೇ ಆಗಿಲ್ಲ. ಸಚ್ಚಿದಾನಂದ ಎಲ್ಲೆಲ್ಲಿಯೂ ಅಲ್ಲೆಲ್ಲೇ ಇಲ್ಲೆಲ್ಲಿ ಎಲ್ಲೆಲ್ಲಿಯೂ ಅವನೇ ಇದ್ದಾಗ್ಯೂ ಕೂಡ ಅಜ್ಞಾನ ಏನು ಕೇಳ್ತಾನೆ, ನ ಈಕ್ಷೇತ, ಅವನಿಗೆ ಬ್ರಹ್ಮ ಕಾಣೋದೇ ಇಲ್ಲ. ಎಲ್ಲೆಲ್ಲಿಯೂ ಬ್ರಹ್ಮ ಇದ್ದಾನೆ, ಅಜ್ಞಾನಿಗೆ ಬ್ರಹ್ಮ ಕಾಣೋದಿಲ್ಲ. ಎಷ್ಟು ಮಜಾ ಅದ ನೋಡ್ರಿ, ಮನೆಗೆ ಹಾಲು ಹಾಕ್ಲಿಕ್ಕೆ ಬರ್ತಾರೆ ಅವಾಗ ಹಿಂಗೆ ಬೆಳೆಸ್ತಾರೆ, ಏ ಎಷ್ಟು ನೀರು ಹಾಕಿ ಅಂತ. ಎಲ್ರಿ ಬಾಯರ ನಾ ಯಾಕೆ ನೀರು ಹಾಕಲಿ, ಇವತ್ತು ನಳಾನು ಬಂದಿಲ್ಲ. ಅದಕ್ಕೆ ನಳ ಬರ್ದೇ ಇದ್ರೆ ಇಷ್ಟು ನೀರು ಹಾಕಿರಿ, ಇನ್ನು ನಳ ಬಂದಿದ್ರೆ ಎಷ್ಟು. ಆ ಬೆರಳ ಎತ್ತಿ ಹಿಂಗೆ ನೋಡಿದಾಗ ಗೊತ್ತಾಗ್ಬಿಡ್ತದೆ ಇದರ ಹೆಡಸ್ ಎಷ್ಟಿದೆ, ಇದರ ಫ್ಯಾಟ್ನೆಸ್ ಎಷ್ಟಿದೆ, ಎಕ್ಸ್ಪರ್ಟ್ಸಿಗೆ ಗೊತ್ತಾಗ್ಬಿಡ್ತು. ಅವ್ರೇನು ಸಪ್ಪ ಹಾಕಿ ಮೊಸರು ಮಾಡಿ ಕಡದ ಬೆಣ್ಣೆ ತೆಗೆದ ಆಮೇಲೆ ತುಪ್ಪ ಮಾಡಿ ಹೇಳಬೇಕಾಗಿಲ್ಲ ಏನಂತೇಳಿ ಇರೋಗಿ ಇಷ್ಟು ಪರ್ಸೆಂಟ್ ಇರೋದ ಅಂತ ಎಷ್ಟು ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ. ಹಾಗೆಯೇ ವಿವೇಕಿಗಳಾದವರಿಗೆ ಪ್ರಪಂಚ ಹಿಂಗೇ ಇರ್ತದೆ, ಕಣ್ಣೆದುರಿಗೆ ನಾಮರೂಪದ ಜಗತ್ತು ಕಾಣಿಸ್ತಿರ್ತದೆ, ಆದ್ರೆ ಅವರಿಗೆ ಸ್ಪಷ್ಟವಾಗಿಬಿಡ್ತದೆ ಏನು ಇರುವುದು ಬ್ರಹ್ಮ ಮಾತ್ರ. ಸರ್ವಗಂ ಸಚ್ಚಿದಾತ್ಮಾನಂ ಜ್ಞಾನ ಚಕ್ಷು ನಿರೀಕ್ಷತೆ. ಜ್ಞಾನ ಚಕ್ಷುವನ್ನು ಹೊಂದಿದವನು ನೋಡುತ್ತಾನೆ. ಅಜ್ಞಾನ ಚಕ್ಷುರ್ನ ಈಕ್ಷಿತ, ಅಜ್ಞಾನಿಗಳು ಅವರ ಕಣ್ಣಿಗೆ ಇದು ಕಾಣೋದಿಲ್ಲ. ಇರ್ಲಿಕ್ಕೆ ಇಲ್ಲ ಬಿಡಿ ಸಾ, ಇರ್ಲಿಕ್ಕೆ ಇಲ್ಲ ಅದು ಬ್ರಹ್ಮರೇ. ಹಾಗಾದ್ರೆ ಬೇಡ, ಕುರುಡನಿಗೆ ಸೂರ್ಯ ಇಲ್ಲೇ ಇಲ್ಲ, ಅಂದಷ್ಟಿಗೆ ಸೂರ್ಯ ಇಲ್ಲವ ಹಾಗಾದ್ರೆ ಬ್ರೈಟ್ ಸೂರ್ಯ ಸಾಕ್ಷಾತ್ ಸೂರ್ಯನು ಪ್ರತ್ಯಕ್ಷವಾಗಿ ಇದ್ದಾಗ್ಯೂ ಕೂಡ ಕುರುಡನು ಸೂರ್ಯನು ಇಲ್ಲ ಎಂದು ಹೇಳಿದಂತೆ ಈ ಅಜ್ಞಾನಿಗಳು ಬ್ರಹ್ಮನಿಲ್ಲ ಅಂತ ಹೇಳಬಹುದು. ವಿವೇಕಿಗಳನ್ನು ಹೇಳೋದಿಲ್ಲಪ್ಪ, ಅವ್ರಿಗೆ ಗೊತ್ತು ಇದು ನೋಡಲಿಕ್ಕೆ ನಾಮರೂಪರಿಗೆ ತೋರಿಕೆ ಅಷ್ಟೇ ವಿನಃ ಇರುವುದು ಬ್ರಹ್ಮವೇ. ಶ್ರವಣಾದಿಭಿರುದ್ದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಜೀವತ್ಸರ್ವಮಲಾನ್ ಮುಕ್ತ ಸ್ವರ್ಣವದ್ಯೋತತೇ ಸ್ವಯಂ. ಶ್ರವಣಾದಿಭಿರುದ್ದೀಪ್ತ ಜ್ಞಾನಾಗ್ನಿ ಪರಿತಾಪಿತ ಜೀವತ್ಸರ್ವಮಲಾನ್ ಮುಕ್ತ ಸ್ವರ್ಣವದ್ಯೋತತೇ ಸ್ವಯಂ. ಸದ್ಗುರುಗಳ ಮುಖದಿಂದ ಪ್ರಮಾಣಗಳನ್ನು ಪ್ರಯೋಗ ಮಾಡುವಂತಹ ಕ್ರಮವನ್ನು ಉಪದೇಶ ರೂಪದಲ್ಲಿ ಪಡೆದುಕೊಂಡಾಗ ಶ್ರವಣ ಆದಿ ಮನನ ನಿಧಿಧ್ಯಾಸ. ಏನು ಶ್ರವಣ? ಮಹಾವಾಕ್ಯ ಉಪದೇಶವನ್ನು ಪ್ರಮಾಣ ಸಹಿತವಾಗಿ ಪ್ರಯೋಗ ಮಾಡಿ ಏನು ಗುರುಗಳು ಕರುಣಾಪೂರಿತರಾದ ಉಪದೇಶವನ್ನು ಕೊಡ್ತಾರೋ ಅದನ್ನು ನಾವು ಶ್ರವಣ ಮಾಡಬೇಕು. ಮಾಡಿದ ವಿಚಾರದಲ್ಲಿ ದೀರ್ಘವಾಗಿ ಆಲೋಚಿಸಬೇಕು, ಅದರ ಬಗ್ಗೆ ಮನನ ಮಾಡಬೇಕು, ನಮ್ಮ ಪೂರ್ವ ಅನುಭವಗಳನ್ನು ಅದಕ್ಕೆ ಜೋಡಿಸಿಕೊಂಡು ನಮ್ಮ ಸ್ವಂತ ವಿಚಾರಗಳನ್ನು ಜೋಡಿಸಿಕೊಂಡು ತರ್ಕಸಹಿತವಾಗಿ ಅದನ್ನು ಮನನ ಮಾಡಬೇಕು. ಈಗ ಮನನ ಮಾಡಿದಾಗ ಒಂದು ಸಿದ್ಧಾಂತಕ್ಕೆ ಬಂದ್ಬಿಡ್ತೀವಿ, ಆ ಸಿದ್ಧಾಂತ ನಿಲ್ಲಬೇಕು ಮತ್ತೆ ಅಲುಗಾಡಬಾರದು. ಆ ನಿಲ್ಲೋದೇನಿದೆಯೋ ಅದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಶ್ರವಣ ಮನನ ನಿಧಿಧ್ಯಾಸನ ಈ ಮೂಲಕವಾಗಿ ಶ್ರವಣಾದಿಭಿ ಏನಾಗ್ತದೆ ಜ್ಞಾನಾಗ್ನಿಹಿ ಪರಿತಾಪಿತ. ಅದು ಏನು ಜ್ಞಾನಾಗ್ನಿ ಅನ್ನುವಂಥದ್ದು ಅದು ಅಲ್ಲಿ ಸ್ಪಷ್ಟವಾಗ್ತದೆ. ಜ್ಞಾನಾಗ್ನಿ ಅನ್ನುವಂತ ಸ್ಪಷ್ಟವಾಗ್ತದೆ. ಅನಾದಿ ಕಾಲದಿಂದಲೂ ನಮ್ಮ ಜೊತೆ ಇದ್ದಂತಹ ಅವಿದ್ಯಾ ಕಾಮ ಕರ್ಮಗಳನ್ನು ಸುಟ್ಟು ಹಾಕುವಂತಹ ಜ್ಞಾನಾಗ್ನಿಯು ಪ್ರಖರವಾಗಿ ಅಲ್ಲಿ ಸ್ಪಷ್ಟವಾಗ್ತದೆ. ಹೇಗಪ್ಪ ಇದು ಆಗ್ತದೆ, ಏನ್ ಏನ್ ಏನ್ ಮೆಕ್ಯಾನಿಸಮ್ ಇದು ಏನಂದ್ರೆ, ಈ ಪ್ರಕಾರವಾದ ಸತತ ಶ್ರವಣ ಮನನ ನಿಧಿಧ್ಯಾಸನದ ಸಾಧನೆಯಲ್ಲಿ ಜೀವಃ ಜೀವನು ಸರ್ವ ಮಲಾನ್ ಮುಕ್ತ, ಸಮಸ್ತ ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದಿ ಇಷ್ಟಾನಿಷ್ಟಗಳು ರಾಗದ್ವೇಷಗಳು ಪಾಪ ಪುಣ್ಯಗಳ ಹಿಡಿತ ಧರ್ಮ ಧರ್ಮಗಳ ಹಿಡಿತ ಇವುಗಳೆಲ್ಲವುಗಳಿಂದಲೂ ಮುಕ್ತವಾಗಿ ಸ್ವರ್ಣವತ ಚಿನ್ನದಂತೆ ಪುಟವಿಟ್ಟ ಚಿನ್ನದಂತೆ ಸ್ವಯಂ ದ್ಯೋತತೆ ಸ್ವಯಂ ಪ್ರಕಾಶವಾಗುತ್ತದೆ. ಇಂತಹ ಏನು ಪರಿತಾಪಿತ ಜ್ಞಾನಾಗ್ನಿ, ಆ ಜ್ಞಾನ ಧಗ ಧಗ ಉರಿಯುವ ಜ್ಞಾನಾಗ್ನಿಯಲ್ಲಿ ಇವನು ಸರ್ವ ಮಲಾನ್ ಮುಕ್ತ, ಎಲ್ಲ ಮಲಗಳಿಂದ ಮುಕ್ತನಾಗಿ ಸ್ವರ್ಣವದ್ಯೋತತೆ ಸ್ವಯಂ ಚಿನ್ನದಂತೆ ಪುಟವಿಟ್ಟ ಚಿನ್ನ ಅಪರಂಜಿ ಚಿನ್ನದಂತೆ ಇವನು ಪ್ರಕಾಶಗೊಳ್ಳುತ್ತಾನೆ. ಹೃದಾಕಾಶೋದಿತೋ ಹ್ಯಾತ್ಮ ಭೂತ ಭಾನುಷ್ಟಮೋಪವೃತ ಸರ್ವವ್ಯಾಪಿ ಸರ್ವಧಾರೀ ಭಾತಿ ಭಾಸಯತೇಖಿಲಂ ಹೃದಾಕಾಶೋದಿತೋ ಹ್ಯಾತ್ಮ ಭೂತ ಭಾನುಷ್ಟಮೋಪವೃತ ಸರ್ವವ್ಯಾಪಿ ಸರ್ವಧಾರೀ ಭಾತಿ ಭಾಸಯತೇಖಿಲಂ. ಬೋಧ ಭಾನುಗು ಜ್ಞಾನ ಪ್ರಕಾಶದಿಂದ ಕೂಡಿದ ಸೂರ್ಯನು, ತಮಃ ಅಪವೃತ ಅಜ್ಞಾನವನ್ನು ನಾಶಪಡಿಸಿ ಹೃದಯಾಕಾಶ ಉದಿತ ಅಂತಃಕರಣದಲ್ಲಿ ಆತ್ಮಸ್ವರೂಪದಿಂದ ಬೆಳಗುತ್ತಾನೆ. ಮೊದಲನೇದ್ದು ಬೋಧ ಜ್ಞಾನ, ಭಾನು ಸೂರ್ಯ, ಜ್ಞಾನಾತ್ಮನಾದ ಸೂರ್ಯನು ಆತ್ಮ ಇತಿ ಉದಿತ, ತಾನು ಆತ್ಮನೇ ಅಂತ ಸ್ಪಷ್ಟವಾಗುತ್ತದೆ. ಎಲ್ಲಿ ಉರುತ ಆಕಾಶ ಅಂತಃಕರಣದ ಶಾಂತ ಸ್ಥಿತಿಯಲ್ಲಿ ಹೆಂಗ್ ಸಾಧ್ಯ ಆಯ್ತು ಇದು? ತಮಃ ಅಪವೃತ, ಅಲ್ಲಿ ಅಜ್ಞಾನ ಎನ್ನುವ ಕತ್ತಲೆಯನ್ನು ಹೋಗಲಾಡಿಸಿ ಅದೇನು ಪ್ರಕಾಶವಾಗಿದ್ದಾನೋ ಅವನು ಸರ್ವವ್ಯಾಪಿ ಸರ್ವಧಾರಿ ಭಾತಿ, ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದೇನೆ. ಇದು ಹೀಗಿರ್ತದೆ, ಅಪರೋಕ್ಷವನ್ನು ತೊಂಬರ್ಬೇಕದನ್ನ. ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದೇನೆ, ಎಲ್ಲದಕ್ಕೂ ಆಧಾರವಾಗಿದ್ದೇನೆ, ಎಲ್ಲವನ್ನು ವ್ಯಾಪಿಸಿಕೊಂಡಿದ್ದೇನೆ, ಎಲ್ಲವನ್ನೂ ಏಕಕಾಲದಲ್ಲಿ ಬೆಳಗ್ತಾ ಇದ್ದೇನೆ ಅಂತ ಅಪರೋಕ್ಷದೊಳಗೆ ಅದು ಪರಿವರ್ತನೆ ಆಗಬೇಕು. ಸೂರ್ಯನಂತೆ ಇದ್ದಾನೆ, ಅಂತಃಕರಣದ ಶಾಂತ ಸ್ಥಿತಿಯಲ್ಲಿ ಅವನು ಗೊತ್ತಾಗ್ತಾನಂತೆ, ಅವನು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಾನಂತೆ, ಎಲ್ಲವನ್ನೂ ತುಂಬಿಕೊಂಡು ಇದ್ದಾನಂತೆ. ಇಷ್ಟೆಲ್ಲ ಕ್ಲೀನ್ ಅರ್ಥ ಆಗಿದೆ ನೋಡಿ. ಸರಿ, ಮತ್ತೆ ನೀನು ಯಾರಪ್ಪ? ಅಯ್ಯೋ, ಅಹಂತು ಅಲ್ಪ, ನಾನು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ದೊಡ್ಡ ದೊಡ್ಡವರಿಗೆ ಕಶ್ಚಿತ್ ಧೀರ ಕಾಮಪಿ ಸಿದ್ಧಾನ ಕಶ್ಚಿತ್ ಮಾಂ ವೇತಿ, ಭಗವಂತ ಗೀತಾಚಾರಣೆ ಹೇಳಿಲ್ವೇ, ನಮ್ಮಂತವರಿಗೆಲ್ಲ ಅರ್ಥ ಆಗ್ತಾ ಇದ್ರು. ಅಯ್ಯೋ, ಮನುಷ್ಯಾನಾಂ ಸಹಸ್ರೇಶು ಸಹಸ್ರೇಶು ಕೋಟೇಶು, ಕೆಲವರಿಗೆ ಮಾತ್ರ ಧ್ಯಾನ ಆಗ್ತದೆ, ನನಗಿದೆ ಹೇಳೋದಲ್ಲ, ಅದೇ ಅವರಿಗೆ ಜ್ಞಾನ ಆಗ್ತದೆ ನನಗಲ್ಲ. ಈ ಇದು ಪರೋಕ್ಷ ಹೋಗ್ಬಿಟ್ಟು ಅದು ಏನಾಗ್ಬೇಕು, ಅಪರೋಕ್ಷದಲ್ಲಿ ಕನ್ವರ್ಟ್ ಆಗ್ಬೇಕು. ಅದು ಮಾಡ್ತೇನೆ ಅಂದ್ರೆ ಆಗುದಿಲ್ಲ, ಅದು ಏನ್ ಡಾಲರ್ ರುಪಿ ಕನ್ವರ್ಷನ್, ಅದು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಅದು ಆ ಶ್ರವಣ ಮನನ ನಿಧಿಧ್ಯಾಸನ ತಪಸ್ಸಿನಲ್ಲಿ ತಾನೇ ಸ್ಪಷ್ಟವಾಗ್ತದೆ, ಕ್ಲಿಯರ್ ಆಗ್ತಾ ಹೋಗ್ತದೆ, ದಿನ ದಿನಕ್ಕೂ ಕ್ಲಿಯರ್ ಆಗ್ತಾ ಹೋಗ್ತದೆ. ಹಾಗೆ ಸರ್ವವ್ಯಾಪಿ ಸರ್ವಧಾರಿ ಅಖಿಲಂ ಭಾಸಯತೆ, ಎಲ್ಲವನ್ನು ಬೆಳಗುತ್ತಾನೆ. ದಿಕ್ದೇಶ ಕಾಲ ಜನಪೇಕ್ಷ ಸರ್ವಗಂ ಸೀತಾದಿಗಳು ನಿತ್ಯ ಸುಖಂ ನಿರಂಜನಂ ಯಸ್ವಾತ್ಮ ತೀರ್ಥಂ ಭಜತೆ ವಿನಿಷ್ಕ್ರಿಯಃ ಸರ್ವವಿತ ಸರ್ವಗತೋ ಮೃತೋ ಭವೇತ್. ದಿಕ್ಕು ಕಾಲ ಇವುಗಳಾವುಗಳ ಅಪೇಕ್ಷೆ ಇಲ್ಲದೆ ಎಲ್ಲೆಲ್ಲಿಯೂ ಸರ್ವವ್ಯಾಪಕನಾಗಿ ಶೀತ ಉಷ್ಣ ಇವುಗಳ ಸ್ಪರ್ಶವಿಲ್ಲದೆ ನಿತ್ಯ ಸುಖಂ ನಿರಂಜನಂ ಅತ್ಯಂತ ಸುಖ ಸ್ವರೂಪನಾದಂತಹ ಅಂಟುರಹಿತನಾದಂತಹ ಸಂಸಾರದ ಅಂಟು ರಹಿತನಾದವನಿಗೆ ನಿರಂಜನ ಅಂತ ಕರೀತಾರೆ. ಅಂಜನ ಅಂದ್ರೆ ಅಂಟು, ನಿರ್ಗತ ಅಂಜನ ನಿರಂಜನ ಅಂಟುರಹಿತ ನಿರಂಜನ. ಯಹ ಸ್ವ ಆತ್ಮತೀರ್ಥಂ ಭಜತೆ, ಆತ್ಮಾರಾಮನಾಗಿ ಸತತವಾಗಿ ಮೆರಿತಾ ಇದ್ದಾನೋ, ಆತ್ಮಾರಾಮನಾಗಿ ವಿರಾಜಿಸ್ತಾ ಇದ್ದಾನೋ, ಭಜತೆ ವಿನಿಷ್ಕ್ರಿಯ ಎಲ್ಲ ಕರ್ಮಗಳಿಂದಲೂ ಬಿಡುಗಡೆಯನ್ನು ಹೊಂದಿ ಸಹ ಸರ್ವವಿತ ಎಲ್ಲೆಲ್ಲಿ ವ್ಯಾಪ್ತನಾದವನು ಅವನು ಸರ್ವಗತಃ ಅಮೃತ ಭವೇತ್, ಎಂದೆಂದಿಗೂ ಕೂಡ ಅವನು ಅಮೃತ ಸ್ವರೂಪನೇ ಆಗಿರ್ತಾನೆ. ಆ ಜ್ಞಾನದ ಕ್ಷಣದಿಂದ ಹಿಡಿದುಕೊಂಡು ಅವನು ಅಮೃತ ಸ್ವರೂಪನೇ ಆಗಿರ್ತಾನೆ. ಅನ್ಯಥಾ ಅವನು ಮೊದಲು ಅಮೃತ ಸ್ವರೂಪನೇ ಆಗಿದ್ದ, ನೀನೇನು ಜ್ಞಾನ ಪಡ್ಕೋ ಬಂದಿಯ, ನೀನು ಕೂಡ ಅಮೃತ ಸ್ವರೂಪನೇ ಆಗಿದ್ದೀಯ, ಆದರೆ ಅದರ ಎಚ್ಚರ ಇಲ್ಲದೆ ಇದ್ದರಿಂದಾಗಿ ಜ್ಞಾನ ಬೇಕು ಅಂತ ಬಂದ್ವಿ. ಜ್ಞಾನದ ಫಲ ಏನು? ಅಮೃತತ್ವವು ಜ್ಞಾನದ ಫಲ. ಇದು ಆತ್ಮಬೋಧ ಅನ್ನುವ ಈ ಗ್ರಂಥವನ್ನ ಈ ಮೂಲಕವಾಗಿ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಓಂ ತತ್ಸತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.